ಪಾಹಿ ದಯಾನಿಧೆ ಪರಮ ಕೃಪಾನಿಧೆ ಪಾಪಿ ನಿಜಯ ಸೂಡರ ದೇವಾ ಪಾಹಿ ದಯಾನಿಧೆ ಪರಮ ಕೃಪಾನಿಧೆ ಪಾಪಿ ನಿಜಯ ಸೂಡರ ದೇವಾ ಪಾಹಿ ದಯಾನಿಧೆ ಪ್ರಬಲ ಶತ್ರುವೈ ಆಲು ಪಿಲ್ಲಲಕು ಆರನಿ ಬಗೈ ಅನ್ನಿಯು ನೀವನಿ ಅನ್ನಿಯು ನೀವನಿ ತಿರುಗೇ ವಾನಿಕಿ ಎಲ್ಲಟಿಕಿ ಶಾಂತಿ ಲೇರಾ ಸನ್ನಿಧಿ ನೈನಾ ಜೀವಿಕಿ ಶಾಂತಿಯೇರಾ ಜೀವಿಕಿ ಶಾಂತಿಯೇರಾ ಪಾಹಿ ದಯಾನಿಧೆ ಪರಮ ಕೃಪಾನಿಧೆ ಪಾಪಿ ನಿಜಯ ಜೋಡರಾ